ಭಕ್ತಿಗೆ ಪೂರಕವಾದ ನಾಲ್ಕನೇ ಅಂಶ ಅಂದರೆ ಪಾದ ಸೇವನ ಅಂತ. ಪುರುಷ ಸೂಕ್ತ ಹೇಳತ್ತೆ, ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯ ಅಮೃತಂ ದೇವೇ ಅಂತ. ಪಾದ ಅಂದರೆ ಅಂಶ ಅಂತ. ಪರಮಾತ್ಮ ಸ್ವಗತ ಭೇದ ವಿವರ್ಜಿತ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಮತ್ತು ಸರ್ವತ್ರ ವ್ಯಾಪ್ತ ರೂಪ, ಹೀಗೆ ನಾಲ್ಕು ಪಾದಗಳು. ಪರಮಾತ್ಮನ ಅಚಿಂತ್ಯದ್ಭುತ ಸಾಮರ್ಥ್ಯವನ್ನು ಚಿಂತನೆ ಮಾಡೋದಕ್ಕೆ ಇರುವ ಏಕೈಕ ಮಾಧ್ಯಮ ಅಂತ ಆದರೆ ಈ ಪಾದ ಸೇವನ ಅಂತ. ವಿಷ್ಣು ಪಾದದ ಅಲ್ಲಿ ಪೂಜೆ ಮಾಡ್ತೀವಿ, ಗಯಾದಲ್ಲಿ ಹೀಗೆ ಪ್ರತಿಮಾದಿಗಳ ಪೂಜೆ ಇತ್ಯಾದಿ, ಪಾದಾದಿ ಶಿರಪರ್ಯಂತ ಚಿಂತನೆ ಅಥವಾ ಪೂಜೆ ಇತ್ಯಾದಿಯನ್ನು ಮಾಡುವಂಥದ್ದು ಅಂತ. ಉತ್ತಮ ಅನಂ ಸ್ವರೂಪ ಅಂತೂ ಪಾದಶಬ್ದೇನ ಬಂಡ್ಯತೆ ಅಂತ. ಉತ್ತಮರ ಜ್ಞಾನಿಗಳ ಶ್ರೀಪಾದಂಗಳವರ ಪಾದ ಪೂಜೆ ಅಥವಾ ಪಾದ ಸೇವಾ ಅನ್ನೋದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಷ್ಟು ಪ್ರಾಮುಖ್ಯತೆ ಅಂತ ಪ್ರಶ್ನೆ ಬಂದರೆ, ವಿಪ್ರಸ್ತು ಪಾದತೋ ಮೇಧ್ಯ ಅಂತ, ಯಜ್ಞವರಾಹನ ಸನ್ನಿಧಾನ ಅನ್ನೋದು ವಿಪ್ರನ ಪಾದದಲ್ಲಿ ಇದೆ ಅಂಥೇಳಿ ಶಾಸ್ತ್ರ ನಮಗೆ ಆದೇಶ ಮಾಡುತ್ತೆ. ವಿಪ್ರನಲ್ಲಿ 5 ಅಗ್ನಿಗಳಿರುವಂಥದ್ದು ಅದನ್ನು ಕಠೋಪನಿಷತ್ತು ಉಲ್ಲೇಖ ಮಾಡುತ್ತೆ. ಪಾದ ಸೇವನೆ ಮಾಡೋದ್ರಿಂದ ಆ ಅಗ್ನಿಗಳೆಲ್ಲ ಉಪಶಮನ ಹೊಂದುತ್ತೆ ಅಂತ. ವಿಪ್ರನ ಪಾದಧೂಳಿ ಸಾಮರ್ಥ್ಯ ಎಷ್ಟು ಅಂತ ಗರುಡ ಪುರಾಣ ಹೇಳುತ್ತೆ. ಸಮಸ್ತ ಸಂಪತ್ ಸಮವಾಪ್ತಿ ಹೇ ತವ ಸಮುತ್ತಿ ತಾಪತ್ ಕುಲಧೂಮಕೇಶವ ಅಸಾರ ಸಂಸಾರ ಸಮುದ್ರ ಹೇ ತವ ಪುನಂತು ಮಾಂ ಬ್ರಾಹ್ಮಣ ಪಾದ ಪಾಂಸವ ಅಂತಾರೆ. ಈ ಸಂಸಾರ ಸಮುದ್ರ ಅನ್ನೋದ್ರಿಂದ ದಾಟಬೇಕು ಅಂತಾದರೆ ಆ ಬ್ರಾಹ್ಮಣನ ಪಾದ ಪಾಂಸವ ಪಾದಧೂಳಿಯನ್ನು ಧಾರಣೆ ಮಾಡಬೇಕು. ಆವಾಗ ಸಂಶಯ ಎಲ್ಲ ಪರಿಹಾರ ಆಗಿ ಆಮೇಲೆ ನಿಶ್ಚಯ ಜ್ಞಾನ ಪ್ರಾಪ್ತಿಯಾಗಿ ಪರಂಪರೆಯಲ್ಲಿ ಮೋಕ್ಷಕ್ಕೆ ಕಾರಣ ಆಗತ್ತೆ ಅಂತ. ಮಹಾಭಾರತ ಮೋಕ್ಷಧರ್ಮ ಪರ್ವದಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜನನ್ನು ಕುರಿತು ಹೇಳ್ತಾರೆ, ಯದಿಚ್ಛಸಿ ಮಹಾರಾಜ ಸರ್ವತೀರ್ಥಾವಗಾಹನಂ ವಿಪ್ರಪಾದ ವಿನಿರ್ಮುಕ್ತಂ ತೋಯಂ ಶಿರಸಿಧಾರಯ ಅಂತ. ಧರ್ಮರಾಜ, ನಿನಗೆ ಸರ್ವತೀರ್ಥಗಳಲ್ಲಿ ಅವಗಾಹನ ಸ್ನಾನ ಮಾಡಬೇಕು ಅಂತ ಏನಾರು ಅನಿಸಿದರೆ, ಅಪೇಕ್ಷೆ ಇದ್ದರೆ ಬ್ರಾಹ್ಮಣರ ಪಾದ ಪ್ರಕ್ಷಾಲನೆ ಮಾಡಿ ಆ ಉದಕವನ್ನು ಶಿರದ ಮೇಲೆ ಪ್ರೋಕ್ಷಣೆ ಮಾಡ್ಕೊ ಅಂತ. ಯಾಕಂದರೆ ಯಜ್ಞವರಾಹನ ಸನ್ನಿಧಾನ ಅನ್ನೋದು ವಿಶೇಷವಾಗಿ ಇರ್ತಕ್ಕಂಥದ್ದು ಬ್ರಾಹ್ಮಣನ ಪಾದದಲ್ಲಿ. ಬ್ರಾಹ್ಮಣನ ಪಾದಕ್ಕೆ ಅಷ್ಟು ಮಹತ್ವ, ಅಂದಮೇಲೆ ಯತಿ ಪಾದಗಳಿಗೆ ಇನ್ನಷ್ಟು ಹೆಚ್ಚಿನ ಮಹತ್ವ ಅನ್ನೋದಿರೋದು. ಅದಕ್ಕೆ ಅಕಸ್ಮಾತ್ ಎಲ್ಲ ನದ್ಯಾಭಿಮಾನಿ ದೇವತೆಗಳ ಸ್ಮರಣೆ ಮಾಡಿ ಎಲ್ಲ ಸರ್ವತೀರ್ಥದಲ್ಲಿ ಅವಗಾಹನ ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ ಇದ್ದು ಕಾರಣಾಂತರದಿಂದ ಅನಿವಾರ್ಯದಿಂದ ಅದನ್ನು ಮಾಡಲಿಕ್ಕಾಗಲ್ಲ ಅಂತ ಅದಕ್ಕಾಗಿ ಚಿಂತೆ ಪಡಬೇಡ. ವಿಪ್ರಪಾದ ವಿನಿರ್ಮುಕ್ತಂ ತೋಯಂ ಶಿರಸಿದಾರೆ ಅಂತ, ಬ್ರಾಹ್ಮಣನ ಪಾದ ಪ್ರಕ್ಷಾಲನೆ ಮಾಡಿ ಆ ಶಿರಸ್ಸಲ್ಲಿ ಆ ಜಲವನ್ನು ಪ್ರೋಕ್ಷಣೆ ಮಾಡ್ಕೊಂಡು ಅಂತಾದರೆ ಅಲ್ಲೆಲ್ಲ ಹೋಗಿ ಎಷ್ಟು ಸ್ನಾನಾದಿಗಳನ್ನು ಮಾಡಿದರೆ ಎಷ್ಟು ಪುಣ್ಯ ಬರ್ತಾ ಇದೆಯೋ ಆ ಎಲ್ಲ ಪುಣ್ಯವೂ ಕೂಡ ಇಲ್ಲಿಯೇ ಬರ್ತಾ ಇದೆ ಅಂತ ಈ ರೀತಿಯಾಗಿ ಮೋಕ್ಷಧರ್ಮ ಪರ್ವದಲ್ಲಿ ಭೀಷ್ಮಾಚಾರ ಧರ್ಮರಾಜನ ಕುರಿತು ಉಪದೇಶ ಮಾಡ್ತಾರೆ. ಇನ್ನು ವೆಂಕಟೇಶ ಪಾರಿಜಾತ ಅನಂತಾದೃಶ ವಿರಚಿತ ಅಲ್ಲಿ ಕೇಳ್ತೀವಿ. ಆ ಭೃಗು ಋಷಿಗಳು ಪರಮಾತ್ಮನ ಶ್ವೇತದ್ವೀಪಕ್ಕೆ ಅಲ್ಲಿ ಬಂದಾಗ ಕೇಳ್ತೀವಿ, ಇಂದಿರಾಪತಿಯು ಹೀಗೆಂದು ಮುನಿ ಪಾದಗಳ ಚಂದದಲ್ಲಿ ವರ್ತಿ ತೊರೆಯಿಂದ ಉಷ್ಣೋದಕವ ತಂದು ತೊಳೆಯುತ್ತ ಭಕ್ತಿಯಿಂದ ಶಿರದಲ್ಲಿ ವಹಿಸಿ ಇಂದು ಪಾವನನಾದೆನೆಂದ ಹರುಷದಲ್ಲಿ. ಪರಮಾತ್ಮ ಯಾಕೆ ಮಾಡ್ದ ಅಂತ ಕೇಳಿದ್ರೆ, ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ ಅಂತ, ತಾನು ಮನುಷ್ಯನಂತೆ ಅವತಾರ ಎದ್ದಾಗ ಲೋಕಕ್ಕೆ ಶಿಕ್ಷಣ ಕೊಡಬೇಕು ಅಂತೇಳಿ ತಾನೂ ಕೂಡ ಭೃಗಋಷಿಗಳ ಪಾದ ಪ್ರಕ್ಷಾಲನೆಯನ್ನು ಮಾಡಿ ಆ ಪಾದೋದಕವನ್ನು ತಾನು ಶಿರಸ್ಸಿನಲ್ಲಿ ಧಾರಣ ಮಾಡಿ ಜೊತೆಗೆ ಅಲ್ಲಿದ್ದಂಥವರಿಗೆಲ್ಲರಿಗೂ ಕೂಡ ಪ್ರೋಕ್ಷಣೆ ಮಾಡ್ದ ಅಂತ ಅಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ ವರ್ಣನೆ ಅನ್ನೋದು ಬರ್ತಾ ಇದೆ. ಹೀಗೆ ಯಜ್ಞವರಾಹನ ಸನ್ನಿಧಾನ ವಿಶಿಷ್ಟವಾಗಿ ಇರೋದ್ರಿಂದನೇ ಆ ರೀತಿಯಾಗಿ ಪಾದಕ್ಕೆ ಅಷ್ಟೊಂದು ಮಹತ್ವ ಆ ರೀತಿಯಾಗಿ ಮಾಡಬೇಕು ಅಂತ. ಇನ್ನು ಅತಿಥಿ ಸತ್ಕಾರ ಅಲ್ಲೂ ಕೂಡ ಅಷ್ಟೇ, ಪರಮಾತ್ಮನ ವಿಭೂತಿ ರೂಪಗಳನ್ನು ಪ್ರತಿಮಾ, ಸಾಲಿಗ್ರಾಮ, ಗೋ ಅಭ್ಯಾಗತ, ಶ್ರೀ ತುಳಸಿ, ಪಿಪ್ಪಲ, ಯತಿ, ವನಸ್ಥ, ಗೃಹಸ್ಥ, ಒಟ್ಟು ಯಜಮಾನ, ಸ್ವಜನ, ಪರಜನ ಅಂಥೇಳಿ ವಿಭೂತಿ ರೂಪಗಳನ್ನು ಪರಮಾತ್ಮ ಎಲ್ಲೆಲ್ಲಿ ವಿಶೇಷವಾಗಿ ಇಟ್ಟಿಯಾನೆ ಅಂತ ಹರಿಕಥಾಮೃತಸಾರ ವಿಭೂತಿ ಸಂಧಿಯಲ್ಲಿ ಜಗನ್ನಾಥಾಸ ತಿಳಿಸ್ಕೊಡ್ತಾರೆ. ಹಾಗೆ ಒಬ್ಬ ಅತಿಥಿಯನ್ನು ಸತ್ಕಾರ ಮಾಡಿದರೆ, ಪಾದ ಪ್ರಕ್ಷಾಲನ ಇತ್ಯಾದಿಗಳನ್ನೆಲ್ಲ ಮಾಡಿದ್ರೆ 72,000 ಭಗವದ್ ರೂಪಗಳ ಚಿಂತನೆ ದಂಪತಿ ಸಹಿತವಾಗಿ ಮಾಡಿದರೆ ಏನು ಪುಣ್ಯ ಬರ್ತಾ ಇದೆಯೋ ಅಂತ ವಿಶಿಷ್ಟ ಪುಣ್ಯ ಅನ್ನೋದು ಬರ್ತಾ ಇದೆ. ಅದಕ್ಕೆ ಆ ರೀತಿಯಾಗಿ ಪಾದ ಸೇವನ ಅನ್ನೋದನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಒಬ್ಬನಲ್ಲಿ ಇಷ್ಟೆಲ್ಲ ಚಿಂತನೆ ಮಾಡಿದ್ರೆ 72,000 ರೂಪಗಳಿಗೆ ಚಿಂತನೆ ಮಾಡ್ದಂಗೆ ಆಯಿತು ಅಂತ, ಅಂದರೆ 36,000 ದಂಪತಿಗಳ ಅರ್ಚನೆ ಮಾಡ್ದಂಗೆ ಆಯಿತು ಅಂತ, ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂಥೇಳಿ. ಒಬ್ಬ ಮನುಷ್ಯನ ಆಯುರ್ಮಾನ 100 ವರ್ಷ, ಅಂದರೆ 360 ದಿನಗಳು ಅಂತ ಇಟ್ಕೊಂಡ್ರೆ, ಅವನು ಇಷ್ಟೆಲ್ಲ ಚಿಂತನೆ ಮಾಡಿ ಒಂದು ದಿನ ಇಷ್ಟೆಲ್ಲ ಮಾಡಿದರೂ ಕೂಡ ಇಡೀ ಆಯುಸ್ಫೂರ್ತಿ, ಅಂದರೆ ಅಕಸ್ಮಾತ್ ಏನಾದರೂ ಪ್ರಾರಬ್ಧ ಕರ್ಮ ನಿಮಿತ್ತ ರೋಗ ರುಜಿನಾದಿಗಳಿಂದ ಮಾಡಲಿಕ್ಕಾಗದೇ ಇದ್ದರೆ ಅಥವಾ ಅಪಮೃತ್ಯು ಬಂದರೂ ಕೂಡ ಜೀವನ ಯಜ್ಞ ಅನ್ನೋದು ನಿರ್ವಿಘ್ನ ಪರಿಸಮಾಪ್ತಿಯಾಗಿ ಪೂರ್ಣ ಫಲ ಬರಬೇಕು ಅಂತಾದರೆ, ಒಂದು ದಿನ ಈ ರೀತಿಯಾಗಿ ಚಿಂತನೆ ಮಾಡಿದರೂ ಕೂಡ ಅವನಿಗೆ ಜೀವನ ಆಯುರ್ಮಾನ ಪೂರ್ತಿ ಇಂಥವು ವಿಶಿಷ್ಟವಾದ ಸೇವಾ ಮಾಡಿರೋದು ಸೌಭಾಗ್ಯ ಬರುತ್ತೆ ಅಂತ ಶಾಸ್ತ್ರ ನಮಗೆ ಆದೇಶ ಮಾಡುತ್ತೆ. ಅದಕ್ಕೆ ಆ ರೀತಿಯಾಗಿ ಜ್ಞಾನಿಗಳ ವಿಪ್ರರ ಪಾದಸೇವನ ಅನ್ನೋದು ಅತ್ಯವಶ್ಯವಾಗಿ ಎಲ್ಲರೂ ಮಾಡಲೇಬೇಕು ಅಂತ ಶಾಸ್ತ್ರದ ಆದೇಶ. ಹಂಗಾರೆ ಪಾದ ಅಷ್ಟೊಂದು ಪ್ರಾಮುಖ್ಯತೆ ಇದೆ, ಹಂಗಾರೆ ಏನು ಪಾದ ಅಂದರೆ ನಿರ್ವಚನ ಏನು ಅಂತ ಕೇಳಿದ್ರೆ, ಪ್ರಾಪದ್ಯತೆ ಇತಿ ಪಾದಾಹ ಅಂತ, ಪ್ರಪಾದ ಅಂತ. ಪ್ರಕೃಷ್ಟನಾಗಿರ್ತಕ್ಕಂಥ ಭಗವಂತ ಪಾದದ ಮೂಲಕ ಜೀವನ ಶರೀರವನ್ನು ಪ್ರವೇಶ ಮಾಡ್ತಾನೆ. ಅದಕ್ಕೆ ಅಂತ ವಿಶಿಷ್ಟವಾಗಿರ್ತಕ್ಕಂಥ ಅಧಿಷ್ಠಾನ ಅಥವಾ ಸನ್ನಿಧಾನ ಪಾದದಲ್ಲಿ ಅಂತ. ಇದುವರೆಗೆ ಭಗವಂತನ ಬಗ್ಗೆ ಕೇಳಿದ್ವಿ ಅಂದರೆ ಶ್ರವಣ ಮಾಡಿದ್ವಿ, ಕೇಳಿದ್ದನ್ನು ಹೇಳಿದ್ವಿ ಅಂದರೆ ಕೀರ್ತನವನ್ನು ಮಾಡಿದ್ವಿ, ನಂತರ ಸದಾ ಸ್ಮರಣೆ ಮಾಡಿದ್ವಿ ಅಥವಾ ನೆನಪು ಮಾಡಿಕೊಂಡ್ವಿ, ಅದೇ ಸ್ಮರಣೆ ಅಂತ. ಅದರಿಂದ ಏನಾಯಿತು, ಭಗವಂತ ಇದುವರೆಗೆ ಎಲ್ಲೋ ಇದ್ದ, ಇವಾಗ ನಮ್ಮ ಬಳಿಗೆ ಬರ್ತಾನೆ. ಇಲ್ಲಿವರೆಗೆ ಭಗವಂತನ ಬಗ್ಗೆ ಗೊತ್ತಿರಲಿಲ್ಲ ಮಹಾತ್ಮೆ, ಅವನು ದೂರದವನಾಗಿದ್ದ. ಈಗ ತುಂಬ ಹತ್ತಿರದವನಾದ, ಅದನ್ನೇ ಅವನ ಇರುವಿಕೆಯ ಅರಿವಾಯಿತು. ಎಲ್ಲೋ ಹೋಗೋದು ಬೇಡ, ಜ್ಞಾನಿಗಳ ಪಾದದಲ್ಲೇ ಇಷ್ಟೆಲ್ಲ ನದ್ಯಾಭಿಮಾನಿ ದೇವತೆಗಳ ಅವರ ಅಂತರ್ಯಾಮಿಯಾಗಿ ವಾಯುದೇವರ ಮತ್ತು ಪರಮಾತ್ಮನ ಸನ್ನಿಧಾನ ಇದೆ ಅಂತ ಆದಮೇಲೆ ಭಗವಂತ ನಮಗೆ ಸದಾ ಲಭ್ಯ ಅನ್ನೋ ಚಿಂತನೆ ಬಂತು. ಅವನು ಎಲ್ಲಿಯೋ ಇಲ್ಲ, ನಮ್ಮೊಳಗೆ ಇದ್ದಾನೆ, ನಮಗೆ ಪರಮ ಆಪ್ತನಾಗಿ ಪರಮ ಸುಹೃತ್ ಅಂದರೆ ಮಿತ್ರನಂತೆ ಇದ್ದಾನೆ ಅಂತ. ಹಾಗಾದ್ರೆ ಈಗ ಪ್ರಶ್ನೆ, ನಮ್ಮ ಭಗವಂತನಿಗೆ ನಾವು ಏನು ಮಾಡಬೇಕು ಅಂತಂದರೆ, ಪ್ರಹ್ಲಾದರಾಜರು ಹೇಳ್ತಾರೆ, ನಿನ್ನ ಒಳಗೆ ಇರುವ ಭಗವಂತನ ಪಾದಕಮಲಗಳನ್ನು ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ. ಅದಕ್ಕೆ ದಾಸರು ಹೇಳ್ಕೊಡ್ತಾರೆ, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ. ಹೀಗೆ ಎಲ್ಲರೂ ರಾಯರು ಹೇಳ್ತಾರೆ, ಇಂದು ಎನಗೆ ಗೋವಿಂದ ನಿನ್ನಯ್ಯ ಪಾದಾರವಿಂದವ ತೋರೋ ಮುಕುಂದನೆ ಅಂತ. ಹೀಗೆ ಎಲ್ಲ ಜ್ಞಾನಿಗಳು ಹರಿದಾಸರು ಕೂಡ ಪರಮಾತ್ಮನ ಪಾದಕಮಲ ದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಅಜ್ಞಾನಿಗಳಾಗಿರ್ತಕ್ಕಂಥ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಪರಮಾತ್ಮನ ಪಾದಕಮಲಗಳನ್ನು ಭಜನಾ ಸ್ತೋತ್ರ ಇತ್ಯಾದಿಗಳನ್ನೆಲ್ಲ ಮಾಡೋದ್ರಿಂದ ಪ್ರಯೋಜನ ಏನು? ಯಾಕಂದರೆ ಪ್ರಯೋಜನ ಇಲ್ಲದೆ ಏನೂ ಕೆಲಸ ಮಾಡಲ್ಲ ಅಂತ ಪ್ರಶ್ನೆ ಬಂದರೆ, ಅದಕ್ಕೆ ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಹೃತ್ತಮ ಶಮನೇರ್ ಕಾಪಂ ಶ್ರೀಪತೆ ಪಾದ ಪಂಕಜಂ ಅಂತ. ಪಾದಕಮಲಗಳ ದರ್ಶನ, ಭಗವಂತನ ಪಾದಕಮಲಗಳ ದರ್ಶನ ಅಜ್ಞಾನ ಅನ್ನೋ ಕತ್ತಲೆಯನ್ನು ಕಳೆದು ಜ್ಞಾನದ ಬೆಳಕನ್ನು ತಂದುಕೊಡ್ತಾ ಇದೆ. ಅದಕ್ಕೆ ಆ ಪಾದಕಮಲಗಳ ದರ್ಶನ ಸೇವಾ ಇತ್ಯಾದಿಗಳನ್ನು ಸಾಧಕನಾದವನು ಅಥವಾ ಮೋಕ್ಷಾಪೇಕ್ಷೆಯಾದವನು ಸದಾಕಾಲ ಮಾಡಬೇಕು ಅಂತ. ಆ ಪಾದಕಮಲಗಳನ್ನು ಪೋತ ಅಥವಾ ನಾವೇ ಅಥವಾ ದೋಣಿ ಅಂತ ಏನು ಕರಿತೀವಿ, ಭಾಗವತ ಅದಕ್ಕೆ ಹೋಲಿಸಿ ತಿಳಿಸ್ಕೊಡುತ್ತೆ, ತ್ವತ್ಪಾದ ಪೋತೇನ ಮಹತ್ಕೃತೇನ ಕುರುವಂತಿ ಗೋವತ್ಸ ಪದಂಭವಾಬ್ಧಿಮ್ ಅಂತ ಭಾಗವತ ದಶಕಮ ಸ್ಕಂದದಲ್ಲಿ ಬರ್ತಾ ಇದೆ. ಸಂಸಾರ ಸಾಗರವನ್ನು ದಾಟಿ ಪರಮಾತ್ಮನ ಬಳಿಗೆ ಹೋಗಬೇಕು ಅಂತಾದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ದೋಣಿಯೇ ಪರಮಾತ್ಮನ ಪಾದಕಮಲಗಳು. ಅದಕ್ಕೆ ಅಂಥ ಪರಮಾತ್ಮನ ಪಾದಕಮಲಗಳ ದರ್ಶನ ಸ್ಪರ್ಶನ ಧ್ಯಾನ ಇತ್ಯಾದಿಯನ್ನು ಪಾದ ಸೇವನ ಇತ್ಯಾದಿಯನ್ನು ಸದಾಕಾಲ ಮಾಡಬೇಕು. ಅಂಥವನ ಅಧಿಷ್ಠಾನ ಎಲ್ಲಿದೆ ಅಂದರೆ ಚರಬ್ರಹ್ಮ ವೈಷ್ಣವಾಹ, ಎಲ್ಲ ವಿಷ್ಣು ಭಕ್ತರು ಕೂಡ ಪರಮಾತ್ಮ ವಿಶೇಷ ಅಧಿಷ್ಠಾನನಾಗಿ ಸನ್ನಿಹಿತನಾಗಿರ್ತಾನೆ. ಅದಕ್ಕೆ ಆ ರೀತಿಯಾಗಿ ಮಾಡಬೇಕು ಅಂತ ಭಾಗವತ ಹೇಳುತ್ತೆ. ದಹ್ಯಮ್ಮಯಾನಿ ತೀರ್ಥಾನಿ ನದೇವ ಮೃಚ್ಛಿಲಾಮಯಾಹ ತೇ ಪುನಂತೆ ಉರುಕಾಲೇನ ದರ್ಶನಾದೇವ ಸಾಧವಃ ಅಂಥೇಳಿ. ತೀರ್ಥಗಳು ಜೀವನನ್ನು ಪವಿತ್ರ ಮಾಡ್ತಾ ಇದೆ. ಎಲ್ಲ ಪ್ರತಿಮಾ ಅಂತರ್ಯಾಮಿಯಾಗಿ ಭಗವಂತನು ಜೀವನನ್ನು ಪವಿತ್ರೀಕರಿಸ್ತಾನೆ. ಆದರೆ ಪುನಂತಿ ಉರುಕಾಲೇನ, ಯಾರು ಶೀಘ್ರದಲ್ಲಿ ಪರಿಹಾರ ಮಾಡೋರು, ನಮ್ಮ ಪಾಪಗಳನ್ನು ಪರಿಹಾರ ಮಾಡಿ ನಮಗೆ ಜ್ಞಾನವನ್ನು ಉಂಟು ಮಾಡೋರು ಅಂದರೆ ದರ್ಶನ ದೇವ ಸಾಧವಃ, ಜ್ಞಾನಿಗಳ ದರ್ಶನ ಪಾದ ಸೇವನ ಇತ್ಯಾದಿಯನ್ನೆಲ್ಲ ಮಾಡಿದ್ರೆ ಶೀಘ್ರದಲ್ಲಿ ನಮಗೆ ಪಾಪ ಪರಿಹಾರ ಆಗಿ ನಮಗೆ ವಿಶಿಷ್ಟವಾಗಿರ್ತಕ್ಕಂಥ ಜ್ಞಾನ ಲಾಭ ದೊರೆತು ತತ್ವಜ್ಞಾನ ದ್ವಾರ ಪರಂಪರೆಯಲ್ಲಿ ಮೋಕ್ಷ ಅನ್ನೋದು ಕಾರಣ ಆಗುತ್ತೆ. ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತ ಆದರೆ ಕಲ್ಲೂರು ಸುಬ್ರಹ್ಮಾಚಾರ್ಯರು ದೃಷ್ಟಾಂತದಲ್ಲಿ ನಾವು ನೋಡ್ತೀವಿ. ಅಂಥ ವಿಜಯದಾಸರ ದರ್ಶನದಿಂದನೇ ಅವರ ಸಮಸ್ತ ಪಾಪ ಪರಿಹಾರ ಆಗಿ ಅಂಥ ವಿಜಯದಾಸರೆಂದರೆ ಉದ್ಧತರಾಗಿರ್ತಕ್ಕಂಥವ್ರು ಕಲ್ಲೂರು ಸುಬ್ರಹ್ಮಾಚಾರ್ಯರು ಅಂತ. ಹಾಗಾದ್ರೆ ಈ ಪಾದ ಸೇವನೆ ಮಾಡಬೇಕಾದ್ರೆ ಜೀವನಿಗೆ ಇರಬೇಕಾಗಿರ್ತಕ್ಕಂಥ ಅನುಸಂಧಾನ ಏನು ಅಂದರೆ ವಿಷ್ಣೋಹ ಪಾದ ಸೇವನಂ ಅಂತ. ಹಿರಿಯರಿಗೆ, ಗುರುಗಳಿಗೆ, ಜ್ಞಾನಿಗಳಿಗೆ ಎಲ್ಲ ನಮಸ್ಕಾರಾದಿಗಳನ್ನು ಪಾದ ಸೇವೆ ಎಲ್ಲ ಮಾಡಬೇಕಾದ್ರೆ ಅಲ್ಲಿ ಅಂತರ್ಯಾಮಿತ್ವೇನ ಭಗವಂತ ಇದ್ದಾನೆ ಅಂತ ಈ ರೀತಿಯಾಗಿ ಚಿಂತನೆ ಮಾಡಬೇಕು. ಗುಹಾಶಯ ಏವ ನ ದೇಹ ಮಾನಿನೇ ಅಂದರೆ ನಮಗಿಂತ ಕೆಳಗಿನ ಸಣ್ಣವ್ರಿಗೆ ನಮಸ್ಕಾರ ಮಾಡಬೇಕಾದ್ರೆ ಗುಹಾಶಯ ಏವ ನ ದೇಹ ಮಾನಿನೇ ಅಂತ. ಅದೇ ನಮಗೆ ಸರಿಸಮಾನರು ನಮಗಿಂತ ಹಿರಿಯರಾದಾಗ ಗುಹಾಶಯ ಏವ ನ ದೇಹ ಮಾನಿನೇ ಅಪೀತು ಅಂದರೆ ಎರಡೂ ವಿವಕ್ಷೆಯಿಂದನೂ ಕೂಡ ಭಗವಂತನಿಗೆ ನಮಸ್ಕಾರವನ್ನು ಮಾಡುವಂಥದ್ದು. ಈ ಪಾದ ಸೇವನದ ವಿಷಯ ಬಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಹನುಮಂತ ದೇವರು, ಲಕ್ಷ್ಮಣ ದೇವರು, ಭರತ ಇವರೆಲ್ಲರ ಜ್ಞಾಪಕ ಬರ್ತಾ ಇದೆ. ಯಾಕಂದರೆ ಹನುಮಂತ ದೇವರು ಇರುವುದು ಯಾವುದೋ ಸಿಂಹಾಸನದ ಮೇಲಲ್ಲ, ಶ್ರೀರಾಮಚಂದ್ರ ದೇವರ ಪಾದದಳಿ ಈ ಪಾದದ ಬಳಿ ಇದ್ದು ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೆ ಅಂತ ಭಗವಂತನನ್ನು ಕುರಿತು ಸದಾಕಾಲ ಸ್ತೋತ್ರ ಮಾಡುವಂಥವರು ಹನುಮಂತ ದೇವರು. ಇನ್ನು ಲಕ್ಷ್ಮಣ ನಿರಂತರ ರಾಮಚಂದ್ರ ದೇವರ ಪಾದಸೇವೆಯನ್ನು ಮಾಡಿದವನು. ಭರತ ಶ್ರೀರಾಮಚಂದ್ರನ ಪಾದುಕೆಯನ್ನು ಪೂಜಿಸಿದವರು. ಹೀಗೆ ಎಲ್ಲರೂ ಕೂಡ ಪಾದಸೇವನೆಯನ್ನು ಮಾಡಿರ್ತಕ್ಕಂಥವ್ರು, ಮಹಾನ್ ಮಹಿಮರು. ಅವರೆಲ್ಲರೂ ಕೂಡ ಭಗವಂತನ ಒಲುಮೆಗೆ ಪಾತ್ರರಾಗಿರ್ತಕ್ಕಂಥವ್ರು. ಇನ್ನು ಶ್ರೀಮದಾಚಾರ್ಯರ ವಿಷಯದಲ್ಲಿ ಹೇಳೋದಾದರೆ, ನಿರಂತರ ವೇದವ್ಯಾಸ ದೇವರ ಸೇವೆಯನ್ನು ಮಾಡಿದವರು, ಅದ್ಯಾಪಿ ಉತ್ತರ ಬದಿಯಲ್ಲಿ ವೇದವ್ಯಾಸ ದೇವರ ಸೇವೆಯನ್ನು ಮಾಡುತ್ತಾ ಅಲ್ಲೇ ನೆಲೆಸಿರುವಂಥವರು. ಮೊದಲ ಬಾರಿಗೆ ಶ್ರೀಮದಾಚಾರ್ಯರು ಬದರಿಗೆ ಹೋಗಿ ವೇದವ್ಯಾಸ ಆಶ್ರಮಕ್ಕೆ ಹೋಗಿ ನಂತರ ನಾರಾಯಣಾಶ್ರಮಕ್ಕೆ ಬರ್ತಾರೆ. ಅಲ್ಲಿ ಪಾಠವನ್ನೆಲ್ಲ ಶ್ರವಣ ಮಾಡಿ ನಂತರ ಅಲ್ಲಿಯೇ ನೆಲೆಸಿಬಿಡ್ತೀನಿ ಅಂತ ತೀರ್ಮಾನವನ್ನು ಕೂಡ ಮಾಡ್ತಾರೆ. ಆವಾಗ ನಾರಾಯಣ ದೇವರು ಶ್ರೀಮದಾಚಾರ್ಯನ ಕುರಿತು ಹೇಳ್ತಾರೆ, ಇದುವರೆಗೆ ನಿಮಗೆ ಇಷ್ಟೆಲ್ಲ ಶ್ರವಣವನ್ನು ಮಾಡಿಸಿದ್ದು ಇಲ್ಲೇ ನೀವು ನೆಲೆಸಲಿಕ್ಕಾಗಿ ಅಲ್ಲ, ಭೂಲೋಕಕ್ಕೆ ಹೋಗಿ ಕೀರ್ತನದ ಮೂಲಕ ಇತರರಿಗೆ ಶ್ರವಣ ಮಾಡಿಸಬೇಕು ಅಂಥೇಳಿ ಆ ರೀತಿಯಾಗಿ ನಾರಾಯಣ ದೇವರು ಶ್ರೀಮದ್ ಆಚಾರ್ಯರಿಗೆ ಆದೇಶವನ್ನು ಮಾಡ್ತಾರೆ ಅಂತ ಸುಮಧ್ವ ವಿಜಯ ಅಲ್ಲಿ ನಮಗೆ ಉಲ್ಲೇಖ ಮಾಡತ್ತೆ. ಆಗ ಶ್ರೀಮದಾಚಾರ್ಯರು ಪರಮಾತ್ಮನನ್ನ ಕುರಿತು, ನಿಮ್ಮ ಪಾದ ಸೇವೆ ಒಂದನ್ನು ಬಿಟ್ಟು ನನಗೆ ಬೇರೆ ಏನೂ ಬೇಡ ಅಂತ ಹೇಳುವುದರ ಮೂಲಕ ಜಗತ್ತಿಗೆ ಪಾದ ಸೇವೆಯ ಮಹತ್ವವನ್ನು ಕೂಡ ಶ್ರೀಮದಾಚಾರ್ಯರು ತಿಳಿಸ್ಕೊಡ್ತಾರೆ. ಹೀಗೆ ಭಕ್ತಿಯ ನಾಲ್ಕನೇ ಅಂಗ ಅಂತಾದರೆ ವಿಶಿಷ್ಟವಾಗಿ ಪಾದ ಸೇವನ ಅನ್ನೋದನ್ನು ಎಲ್ಲರೂ ಕೂಡ ಮಾಡಲೇಬೇಕು. ಆ ಪಾದದಲ್ಲಿ ಯಜ್ಞವರಾಹನ ಸನ್ನಿಧಾನ ಅನ್ನೋದನ್ನು ನಿತ್ಯದಲ್ಲೂ ಕೂಡ ಜೀವ ಸಾಧಕನಾದವನು ಚಿಂತನೆ ಮಾಡಬೇಕು ಅಂತ ಈ ಮೂಲಕ ತಿಳಿಸ್ಕೊಡ್ತಾರೆ.